ವಿವಾಹ ಭೋಜನವಿದು ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು ಬಗೆಬಗೆಯ ಖಾದ್ಯ ಭಕ್ಷ್ಯಗಳನ್ನು ತಯಾರಿಸುವ ವಿಧಾನ ಒಳಗೊಂಡ ಲೇಖನ ಇದಾಗಿರಲಿ. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು ಆಕಾಶವಾಣಿ ಜೆಪಿಎಸ್ ಕಾಲೋನಿ ಭದ್ರಾವತಿ ಪಿನ್ಕೋಡ್ ಸಂಖ್ಯೆ 577302. ಇಲ್ಲಿಗೆ ಕಳುಹಿಸಿ ಅಥವಾ ನೀವು ಇಮೇಲ್ ಮಾಡುವುದಾದರೆ aibdvt@gmail.com ಇಲ್ಲಿಗೆ ಮೇಲ್ ಕಳುಹಿಸಿ. ಮೊದಲ 3 ಸ್ಥಾನಗಳಿಗೆ ಪ್ರಶಸ್ತಿ ನೀಡಲಾಗುತ್ತೆ. ನೆನಪಿರಲಿ, ಜನವರಿ 25 ಕೊನೆಯ ದಿನಾಂಕ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800420223 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಾಂತಿಯನ್ನು ಆಭರಣ್ ಜುವೆಲ್ಸ್ ನ ವಿಶೇಷ ಹಬ್ಬದ ಕೊಡುಗೆಗಳೊಂದಿಗೆ ಆಚರಿಸಿ. ಜನವರಿ 19 ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಗ್ರಾಮ್ ಗೆ 350 ರೂಪಾಯಿ ವರೆಗೂ ಆಫ್. ಡೈಮಂಡ್ ಜ್ಯುವೆಲ್ಲರಿ ಪರ್ ಕ್ಯಾರೆಟ್ ಮೇಲೆ ಫ್ಲಾಟ್ 9,000 ರೂಪಾಯಿ ಆಫ್ ಹಾಗೂ ಸಿಲ್ವರ್ ಆರ್ಟಿಕಲ್ ನ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಕೆಜಿಗೆ ಫ್ಲಾಟ್ 3,000 ರೂಪಾಯಿ ಆಫ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಆಭರಣ್ ಜ್ಯುವೆಲ್ಲರ್ ಶೋರೂಮ್ ವಿಸಿಟ್ ಮಾಡಿ. ಟಿಎನ್ಸಿ ಅಪ್ಲೈ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮ ಪ್ರಸಾರವಾದ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9488157260. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸಂತೋಷ್ ಸಿಂಧೆ ಅವರಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಸ್ತ್ರೀ ರೋಗ ಮತ್ತು ಪ್ರಸೂತಿ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ, ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ. ಇವರು ಏನು ಈ ಕುರಿ ಮತ್ತು ಆಡು ಸಾಕಾಣಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ನಮ್ಮ ಒಂದು ವಿಧಾನ ಈ ಫ್ಲಷಿಂಗ್ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಚಲಿತವಾಗಿದೆ. ಈ ವಿಧಾನದ ಒಂದು ಮಹತ್ವದ ಕುರಿತು, ಈ ವಿಧಾನದ ಬಗ್ಗೆ ಕುರಿತು ನಮ್ಮ ಜೊತೆ ಇವತ್ತು ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ತಮಗೆ ಆಕಾಶವಾಣಿ ಭದ್ರಾವತಿ FM ಮಾಧ್ಯಮದ ಪರವಾಗಿ ನಮಸ್ಕಾರ ಹಾಗೂ ಸ್ವಾಗತ ಸರ್. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಪ್ರಥಮವಾಗಿ ತಮಗೆ ಕೇಳೋದಂತಂದ್ರೆ, ಈ ಫ್ಲಷಿಂಗ್ ಅಂತಂತ ಹೇಳಿದ್ರೆ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಿಂದ ಅವರಿಗೆ ನೀವು ಡಿಫೈನ್ ಅಂತಂದ್ರೆ ಅವರಿಗೆ ಯಾವ ರೀತಿಯಿಂದ ಅರ್ಥ ಮಾಡಿಸ್ತೀರಾ ಈ ಕುರಿ ಮತ್ತು ಆಡು ಸಾಕಾಣಿಕೆ ಒಂದು ವಿಧಾನಗಳಲ್ಲಿ ಫ್ಲಷಿಂಗ್ ಅಂತಂತ ಹೇಳಿ ಇದರ ಒಂದು ಅರ್ಥ ಮತ್ತೆ ಅವರಿಗೆ ಯಾವ ರೀತಿಯಿಂದ ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತೀರಾ ಸರ್ ರೈತರಿಗೆ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ಈ ವಿಷಯನ ಈಗಾಗಲೇ ಹೇಳಿದ್ರು, ಫ್ಲಷಿಂಗ್ ಅಂತ ಹೇಳಿದ್ರು. ಇದು ಎಲ್ಲ ರೈತ ಬಾಂಧವರಿಗೆ ಇದು ಒಂದು ಏನು ವರ್ಡ್ ಇದೆಯಲ್ಲ ಹೊಸದಾಗ ಅನಿಸ್ಬಹುದು, ಆದ್ರೆ ಇದನ್ನ ಎಲ್ಲಾ ಕಡೆ ಫ್ಲಷಿಂಗ್ ಅಂತಾನೆ ಉಪಯೋಗಿಸ್ತಾರೆ. ಆದ್ರೆ ಈ ಒಂದು ಫ್ಲಷಿಂಗ್ ಅಲ್ಲಿ ಏನೇನು ಯಾವ ತರ ಮಾಡಬೇಕು, ಸೊ ಈ ಒಂದು ವಿಧಾನನ ಬಳಸೋದ್ರಿಂದ ಹೆಚ್ಚಿನ ಲಾಭವನ್ನ ಯಾವ ರೀತಿ, ಎಸ್ಪೆಷಲಿ ಕುರಿ ಮತ್ತು ಆಡುಗಳಲ್ಲಿ ಹೆಚ್ಚಿನ ಆದಾಯನ ಯಾವ ರೀತಿ ಗಳಿಸಬಹುದು ಅಂತ ಇದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಫ್ಲಷಿಂಗ್ ಕಿಂತ ಮುಂಚೆ ನಾನು ಈ ಒಂದು ಕುರಿ ಮತ್ತು ಆಡುಗಳಲ್ಲಿ ಈ ಒಂದು ಪ್ರೌಢಾವಸ್ಥೆ ಸಂಬಂಧಪಟ್ಟಂತ ಒಂದು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಎಲ್ಲ ರೈತ ಬಾಂಧವರು ತಿಳ್ಕೊಳ್ಳೋದು ಏನಂತಂದ್ರೆ, ಕುರಿ ಮತ್ತು ಆಡುಗಳು ಪ್ರೌಢಾವಸ್ಥೆಗೆ ಬರುವುದು ಸಮಯ ಏನಂತಂದ್ರೆ ಒಂದು 8-10 ತಿಂಗಳವರೆಗೂ ಸಮಯ ಬೇಕಾಗುತ್ತೆ. ಹುಟ್ಟಿದ 8-10 ತಿಂಗಳವರೆಗೂ ಸಮಯ ಬೇಕಾಗುತ್ತೆ. ಜೊತೆಯಲ್ಲಿ ಹೋತಗಳು ಸ್ವಲ್ಪ ಹೋತ ಅಥವಾ ಟಗರು ಸ್ವಲ್ಪ ಬೇಗನೆ ಪ್ರೌಢಾವಸ್ಥೆಗೆ ಬರುತ್ತೆ ಕಂಪೇರ್ ಟು ಈ ಆಡು ಮತ್ತು ಕುರಿಗಳನ್ನ ಕಂಪೇರ್ ಮಾಡಿದ್ರೆ. ಸೊ ಈ ಒಂದು ಪ್ರೌಢಾವಸ್ಥೆಗೆ ಬಂದಿರತಕ್ಕಂತ ಒಂದು ಇದು ಒಂದು ಸಮಯನ ನೀವು ಎಲ್ಲ ರೈತ ಬಾಂಧವರು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಜೊತೆಗೆ ಈ ಒಂದು ಕುರಿ ಮತ್ತು ಆಡನ್ನ ಕಂಪೇರ್ ಮಾಡಿದ್ರೆ, ಈ ಒಂದು ಕುರಿಯಲ್ಲಿ ಈ ಸಂತಾನೋತ್ಪತ್ತಿಯ ಒಂದು ಒಂದು ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಬರೋದಿಲ್ಲ, ಅಂದ್ರೆ ಬೆದೆಗೆ ಹೀಟಿಗೆ ಕಂಟಿನ್ಯೂಸ್ ಆಗಿ ಬರೋದಿಲ್ಲ. ಅದಕ್ಕೆ ಒಂದು ಸೀಸನ್ ಅಂತ ಹೇಳ್ಬೋದು ಅಥವಾ ಒಂದು ಕಾಲಚಕ್ರ ಅಂತ ಹೇಳ್ಬೋದು. ಆ ಸೀಸನ್ ಅಲ್ಲೇ ಒಂದು ಈ ಒಂದು ಬೆದೆ ಬರುವಂತ ಲಕ್ಷಣಗಳು ಜಾಸ್ತಿ ಇರುತ್ತೆ. ಆ ಸಮಯದಲ್ಲೇ ಕ್ರಾಸಿಂಗ್ ಅಥವಾ ಸಂಕೀರ್ಣವಾಗಿ ಒಂದು ಮರಿಗಳು ಅಥವಾ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಸೀಸನಲ್ಲಿ ಪಾಲಿಸ್ಟ್ರಸ್ ಅಂತ ಕರಿತೀವಿ. ಎಸ್ಪೆಷಲಿ ಇದು ಕುರಿಗಳಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಸೊ ಈ ಒಂದು ಸಮಯನ ನಿಮ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಮಾರ್ಚ್ ನಿಂದ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕುರಿಗಳು ಜಾಸ್ತಿ ಬೆದೆಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಒಂದು ಸಮಯ ಕಾಲಚಕ್ರ ಹೇಳ್ಬಹುದು. ಇನ್ನ ಒಂದು ವರ್ಷದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೂಡ ಈ ಕುರಿಗಳು ಜಾಸ್ತಿ ಹೊತ್ತು ಅಥವಾ ಜಾಸ್ತಿ ಸಮಯಕ್ಕೆ ಹೀಟಿಗೆ ಅಥವಾ ಬೆದೆಗೆ ಬರುವ ಸಾಧ್ಯತೆ ಇರುತ್ತೆ. ಮತ್ತೊಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹೀಟಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕೆಲವೊಬ್ಬರು ರೈತರು ಏನಪ್ಪಾ ಅಂದ್ರೆ ಇದು ಸತತವಾಗಿ ಹೀಟಿಗೆ ಬರುತ್ತೆ, ಸೊ ಯಾವಾಗ ಬೇಕಾದ್ರೆ ನಾವು ಏನಂತ ಕುರಿ ಮತ್ತು ಹೋತಗಳನ್ನ ಟಗರಗಳನ್ನ ಜೊತೆಯಲ್ಲಿ ಕಟ್ಟಿರ್ತೀವಿ, ಹಾಗಾಗಿ ನಾವು ಅದನ್ನ ಯಾವಾಗ ಹೀಟಿಗೆ ಬರುತ್ತೆ ಅಥವಾ ಯಾವಾಗ ಕಟ್ಟುತ್ತೆ ಅಂತ ಅದ್ರ ಬಗ್ಗೆ ಜಾಸ್ತಿ ಅದನ್ನ ಜಾಸ್ತಿ ನಿರ್ಲಕ್ಷ್ಯ ಮಾಡ್ತೀವಿ. ಆದರೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕುರಿ ಆಡು ಸಾಕಾಣಿಕೆ ಮಾಡಿ ಅದನ್ನ ಹೆಚ್ಚಿಗೆ ಗಳಿಸಬೇಕಂತ ಇದ್ರ ಅಂತಂದ್ರೆ ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡೋದ್ರಿಂದ ಇದು ಲಾಭನ ಹೆಚ್ಚಿಗೆ ಪಡೆಯಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಒಂದು ತಿಂಗಳನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಟುಕೊಂಡಿದ್ರೆ ಮುಂದೆ ಯಾವ ಸಮಯದಲ್ಲಿ ಒಂದು ಸಂತಾನೋತ್ಪತ್ತಿ ಅಥವಾ ಕ್ರಾಸಿಂಗ್ ಮಾಡಿಸೋದ್ರ ಅಥವಾ ಬ್ರೀಡಿಂಗ್ ಮಾಡೋದ್ರಿಂದ ಈ ಲಾಭನ ಹೆಚ್ಚಿಗೆ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಜೊತೆಯಲ್ಲಿ ಹೀಟಿಗೆ ಬಂದಾಗ ಈ ಆಡುಗಳು ಮತ್ತು ಕುರಿಗಳಲ್ಲಿ ಏನೇನು ಲಕ್ಷಣಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿಕ್ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಹೀಟಿಗೆ ಬಂದಾಗ ಆಡು ಮತ್ತು ಕುರಿಗಳಲ್ಲಿ ಯೋನಿ ಊತನ ಕಾಣಬಹುದು. ಓಕೆ, ಯೋನಿ ಊತ ಕಾಣಬಹುದು. ಎರಡನೇದಾಗಿ ಯೋನಿದಿಂದ ಡಿಸ್ಚಾರ್ಜ್ ಬರುತ್ತೆ, ಲೋಳೆ ತರ ಒಂದು ಡಿಸ್ಚಾರ್ಜ್ ಬರುತ್ತೆ, ಅದನ್ನು ಕೂಡ ಹೀಟಲ್ಲಿ ಬಂದಾಗ ಅಷ್ಟೇ ನಾವು ಈ ತರ ಕಾಣಬಹುದು. ಜೊತೆಲಿ ಚಂಚಲತೆ ಕೂಡ ಹೆಚ್ಚಾಗುತ್ತೆ, ನೀರಿನ ಮೇಲೆ ಮೇವಿನ ಮೇಲೆ ನಿರ್ಲಕ್ಷ್ಯ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಬೇರೆ ಆಡುಗಳ ಮೇಲೆ ಹಾರುವುದು ಅಥವಾ ಬೇರೆ ಆಡುಗಳನ್ನ ತನ್ನ ಮೈ ಮೇಲೆ ಹಾರ್ಲಿಕ್ಕೆ ಬಿಡೋದು. ಸೊ ಈ ತರದ ಒಂದು ಲಕ್ಷಣಗಳು ನಾವು ಕಾಣಬಹುದು. ಸೊ ಇದು ನೀವು ರೈತ ಮಾತ್ರ ಕೂಡ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಜೊತೆಯಲ್ಲಿ ನಾವು ಯಾರೇ ಒಂದು ಆಡುಗಳನ್ನ ಸಾಕಾಣಿಕೆ ಮಾಡಿರ್ತೀವಿ ಅದ್ರ ಜೊತೆ ಟಗರನ್ನ ಕೂಡ ಸಾಕಾಣಿಕೆ ಮಾಡಿರ್ತೀವಿ. ಸೊ ಟಗರು ನಾವು ಅದರ ಲಕ್ಷಣಗಳನ್ನ ಕಂಡುಹಿಡೋದಕ್ಕಿಂತ ಟಗರೇ ನಾವು ಬಿಟ್ಟಿದ್ರೆ ಅದು ತಾನಾಗಿ ಅದು ಯಾವ ಆಡುಗಳು ಹೀಟಲ್ಲಿ ಇದಾವೆ ಅದು ಖಂಡಿತವಾಗಿ ಕಂಡುಹಿಡಿದು ಅದನ್ನ ಕ್ರಾಸಿಂಗ್ ಆಗುತ್ತೆ. ಅದಂತೂ ಸಾಮಾನ್ಯವಾಗಿ ನಡೆಯುವಂತ ಕ್ರಿಯೆ. ಆದ್ರೂ ಕೂಡ ಈ ಲಕ್ಷಣಗಳು ರೈತರ ಬಾಂಧವಗಳು ಇದನ್ನ ನೆನಪಿಟ್ಕೊಳ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಮುಖ್ಯವಾಗಿ ಈ ಫ್ಲಷಿಂಗ್ ಅಂದ್ರೆ ಏನು, ಇದರದ್ದು ಮಹತ್ವ ಏನು ಆಡು ಮತ್ತು ಕುರಿಗಳಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ. ಫ್ಲಷಿಂಗ್ ಅಂತಂದ್ರೆ ನಾವು ಈಗಾಗಲೇ ಒಂದು ವರ್ಷದಲ್ಲಿ ಒಂದು ಯಾವ ಸಮಯದಲ್ಲಿ ಈ ನಮ್ಮ ಎಸ್ಪೆಷಲಿ ಆ ಕುರಿಗಳು ಹೀಟಿಗೆ ಬರ್ತಾವ ಅಂತ ಹೇಳಿದ್ದೀನಿ. ಸೊ ಆ ಸಮಯಕ್ಕಿಂತ ಮುಂಚೆ, ಸೊ ಈ ಎಕ್ಸಾಂಪಲ್ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೀಟಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕುರಿಗಳಲ್ಲಿ. ಈ ಸಮಯಕ್ಕಿಂತ ಮುಂಚೆ ಅಂದ್ರೆ 3-4 ವಾರ ಮುಂಚೆ ನಾವು ಈ ಆಡುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಅತಿ ಹೆಚ್ಚು ಪೌಷ್ಟಿಕಾಂಶಕ್ಕಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಕೊಟ್ಟಿ ನಾವು ನಿರ್ವಹಣೆ ಮಾಡುವಂತ ಒಂದು ವಿಧಾನಕ್ಕೆ ನಾವು ಫ್ಲಷಿಂಗ್ ಅಂತ ಕರಿತೀವಿ. ಓಕೆ, ಇದು ಯಾಕೆ ಮಾಡ್ತೀವಿ ಅದನ್ನ ಅದ್ರ ಬಗ್ಗೆ ನಾನು ನಿಮಗೆ ಚರ್ಚೆ ಇದನ್ನ ಮುಂದೆ ಹೇಳ್ತೀನಿ ನಿಮಗೆ. ಸೊ ಈ ಒಂದು ವಿಧಾನಕ್ಕೆ ನಾವು ಫ್ಲಷಿಂಗ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಡ್ರಿ ರೈತರು ಬಾಂಧವರೇ, 3-4 ವಾರ ಮುಂಚೆ ಹೀಟಿಗೆ ಬರುವಂತ ಮುಂಚೆ ನಾವು ಅಥವಾ ಕ್ರಾಸಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರತಕ್ಕಂತ ಆಹಾರನ ಕೊಡ್ತೀವಿ. ಆ ಆಹಾರ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ನಿಮಗೆ ಹೇಳ್ತೀನಿ ನಾನು. ಸೊ ಈ ಒಂದು ವಿಧಾನಕ್ಕೆ ನಾವು ಫ್ಲಷಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಫ್ಲಷಿಂಗ್ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಮತ್ತು ಯಾವ ರೀತಿ ಇದನ್ನ ಫ್ಲಷಿಂಗ್ ಅಥವಾ ಆಡುಗಳಲ್ಲಿ ನಾವು ಫ್ಲಷಿಂಗ್ ಅನ್ನ ವಿಧಾನಗಳನ್ನ ನಿರ್ವಹಿಸಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಒಂದು ಫ್ಲಷಿಂಗ್ ಮಾಡೋದ್ರಿಂದ ದೇಹದ ತೂಕ ಹೆಚ್ಚಳವಾಗುತ್ತದೆ, ಇದು ಒಂದು ನೆನಪಿಟ್ಕೋಬೇಕು. ಸೊ ಇದೊಂದು ಲಾಭ ಫ್ಲಷಿಂಗ್ ಮಾಡೋದ್ರಿಂದ. ಎರಡನೇದು, ಯಾವ ಆಡುಗಳಲ್ಲಿ ನೀವು ಫ್ಲಷಿಂಗ್ ವಿಧಾನ ಅನುಸರಿಸುತ್ತೋ ಆ ಆಡುಗಳು ಬೇಗನೆ ಹೀಟಿಗೆ ಬರುತ್ತೆ. ಕೆಲವೊಂದು ಆಡುಗಳಲ್ಲಿ ಹೀಟಿಗೆ ಬರುವ ಸಮಸ್ಯೆ ಇರುತ್ತೆ. ಸೊ ಈ ಒಂದು ಫ್ಲಷಿಂಗ್ ವಿಧಾನ ಅಳವಡಿಸಿಕೊಡುವುದರಿಂದ ಬೇಗನೆ ಹೀಟಿಗೆ ಬರುವ ಸಾಧ್ಯತೆಯನ್ನು ಕೂಡ ಹೆಚ್ಚಾಗುತ್ತದೆ. ಮೂರನೇದು, ನಾವು ಯಾವುದೇ ಒಂದು ಕುರಿ ಮತ್ತು ಆಡನ್ನ ಸಾಕಾಣಿಕೆ ಮಾಡಿದಾಗ ಮರಿ ಹಾಕುವಾಗ 2 ಅಥವಾ 3 ಮರಿ ಹಾಕಿದ್ರೆ ಒಂದು ಆ ರೈತನಿಗೆ ಲಾಭ ಹೆಚ್ಚಾಗುತ್ತದೆ. ಸೊ ಈ ಒಂದು ಫ್ಲಷಿಂಗ್ ವಿಧಾನ ಉಪಯೋಗಿಸುವುದರಿಂದ ಮರಿ ಹಾಕುವಾಗ 2 ಅಥವಾ 3 ಮರಿ ಹಾಕುವ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಅಂತ ಕರಿತೇವೆ. ಸೊ ಎಷ್ಟು ಮರಿಗಳು ಒಂದು ಪ್ರಸಂಗದಲ್ಲಿ ಹಾಕುತ್ತೋ ಅಷ್ಟೊಂದು ನಿಮಗೆ ರೈತರಿಗೆ ಲಾಭ ಆಗುತ್ತದೆ, ಸರಿನಾ? ಜೊತೆಯಲ್ಲಿ ಈ ಒಂದು ಫ್ಲಷಿಂಗ್ ಮಾಡೋದ್ರಿಂದ ನಾವು ಈ ಒಂದು ಅಂಡಾಣುದಿಂದ ಎಷ್ಟು ಅಂಡಾಶಯಗಳು ಬಿಡುಗಡೆ ಆಗುತ್ತೆ ಅಷ್ಟು ನಮಗೆ ಲಾಭದಾಗ ಅಂತ ಹೇಳ್ತೀವಿ. ಸೊ ಈ ಫ್ಲಷಿಂಗ್ ಮಾಡೋದ್ರಿಂದ ಹೆಚ್ಚಿನ ಅಂಡಾಶಯಗಳು ಬಿಡುಗಡೆ ಆಗುತ್ತೆ. ಸೊ ಅದರಿಂದ ಕೂಡ ಈ ಒಂದು ಮರಿ ಹಾಕುವ ಸಂಖ್ಯೆನು ಕೂಡ ಜಾಸ್ತಿ ಆಗುತ್ತೆ. ಸೊ ಇವು ಕೆಲವೊಂದು ಲಾಭವಾಗುವಂತ ಅಂಶಗಳು ಈ ಫ್ಲಷಿಂಗ್ ಮಾಡೋದ್ರಿಂದ. ಇದು ಟೋಟಲ್ ಏನಪ್ಪಾ ಅಂದ್ರೆ ರೈತರ ಬಾಂಧವರು ಇದನ್ನ ಪಾಲಿಸಿದ್ರೆ ಖಂಡಿತವಾಗ್ಲೂ ಏನಪ್ಪಾ ಅಂತಂದ್ರೆ ರೈತರಿಗೆ ಲಾಭ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈಗ ಇದರ ಮಹತ್ವದ ಈಗಾಗಲೇ ಹೇಳ್ತಾ ಇದ್ದೀರಿ, ಮಹತ್ವದ ಕುರಿತು ಹೇಳಿದಿರಿ ಕೂಡ. ಆಮೇಲೆ ಈಗ ಈ ಒಂದು ಏನು ಫ್ಲಶಿಂಗ್ ಅನ್ನೋ ಒಂದು ಪದ, ಇದು ರೈತರಿಗೆ ಹೊಸದ ಅಥವಾ ಈಗ ಇದನ್ನ ಚಾಲ್ತಿಯಲ್ಲಿ ಮಾಡ್ತಾ ಇದಾರ ದೊಡ್ಡವರು? ಅಂದ್ರೆ ದೊಡ್ಡ ದೊಡ್ಡ ಒಂದು ಫಾರ್ಮ್ ಇಟ್ಕೊಂಡಿನವರು, ಕುರಿ ಮತ್ತು ಮೇಕೆ ಸಾಕಾಣಿಕೆ ಫಾರ್ಮ್ ಅಲ್ಲಿ ಈ ಒಂದು ವಿಧಾನ ಅವರು ಪ್ರಚಲಿತ ಇದೆಯಾ ಸರ್ ಈ ಒಂದು ವಿಧಾನ, ಅಥವಾ ಇದು ಹೊಸದಾಗಿ ಕಾನ್ಸೆಪ್ಟ್ ಈ ಒಂದು ಫ್ಲಶಿಂಗ್ ಅನ್ನದ? ಸರ್ ಹೊಸದಾಗಿ ಏನ್ ಕಾನ್ಸೆಪ್ಟ್ ಅಲ್ಲ, ಇದು ಹಳೇದೇ ತಂದ ವಿಧಾನ ಅಂತ ಹೇಳ್ಬಹುದು. ಬಟ್ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲ, ಅರಿವಿಲ್ಲ, ಜಾಗೃತಿ ಇಲ್ಲ. ಸೊ ಹಾಗಾಗಿ ಈ ಒಂದು ಮೇ ಬಿ ಕೆಲವೊಬ್ಬ ರೈತರು ಈ ವರ್ಡ್ ಅನ್ನ ಗೊತ್ತಿಲ್ಲದೆ ಇರಬಹುದು, ಬಟ್ ಆಲ್ರೆಡಿ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಿರಬಹುದು. ಬಟ್ ಬಹಳಷ್ಟು ಜನರ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಇದನ್ನ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಕುರಿ ಮತ್ತು ಆಡು ಸಾಕಾಣಿಕೆ ಮಾಡ್ತಕ್ಕಂಥ ರೈತರಿಗೆ ಇದು ಲಾಭದಾಯಕ ಆಗಬಹುದು ಅಂತ ಅನ್ಕೋತಾ ಇದ್ದೀನಿ. ತಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಈ ಕುರಿತು ತರಬೇತಿ ಕೊಡೋದು, ಇದ್ರ ಬಗ್ಗೆ ಅರಿವು ಮೂಡೋದು ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇದೀರಾ ಸರ್ ವಿಸ್ತರಣಾ ವಿಭಾಗದಿಂದ? ಖಂಡಿತವಾಗ್ಲೂ ಈ ಒಂದು ವೈಜ್ಞಾನಿಕ ಕುರಿ ಮತ್ತು ಆಡು ಸಾಕಾಣಿಕೆ ಬಗ್ಗೆ ನಮ್ಮ ಕಾಲೇಜಿನಲ್ಲಿ ಬಹಳಷ್ಟು ತರಬೇತಿಗಳು ನಡೀತಾ ಇರುತ್ತವೆ. ರೈತ ಬಾಂಧವರು ನೀವು ಇಂತ ತರಬೇತಿಗಳು ಇದ್ದಾಗ ದೂರವಾಣಿ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಹಾಕಿರ್ತಾರೆ. ಸೊ ರೈತರು ಅದನ್ನ ನೋಡಿಕೊಂಡು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಇದ್ರ ಬಗ್ಗೆನೂ ಕೂಡ ಮಾಹಿತಿನ ಕೊಡಲಾಗುವುದು. ಈಗ ರೈತ ಬಾಂಧವರಿಗೆ ಇದು ಯಾವ ರೀತಿಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ವಿಧಾನ, ಮತ್ತೆ ಈ ಒಂದು ಸರಳೀಕರಣ ವಿಧಾನ ಜೊತೆಗೆ ವೈಜ್ಞಾನಿಕ ಒಂದು ತಳಹದಿ ಇಟ್ಕೊಂಡ್ಬಿಟ್ಟು ಫ್ಲಶಿಂಗ್? ಓಕೆ, ಈಗ ಬಹಳಷ್ಟು ಮುಖ್ಯವಾದ ಅಂಶ ಈಗ ಈ ಫ್ಲಶಿಂಗ್ ಅನ್ನ ಯಾವ ರೀತಿ ಮಾಡಬೇಕು ಅಥವಾ ಏನೇನು ಕೊಟ್ರೆ ನಾವು ಫ್ಲಶಿಂಗ್ ಅಂತ ಕರಿತೀವಿ ಅಂತ ಅದ್ರ ಬಗ್ಗೆ ಹೇಳಿಕ್ ಇಷ್ಟಪಡ್ತೇನೆ. ನಾನು ಈಗ ಯಾವುದೇ ಒಂದು ಕುರಿ ಮತ್ತು ಆಡುಗಳನ್ನ ಫ್ಲಶಿಂಗ್ಗೋಸ್ಕರ ಉಪಯೋಗಿಸ್ತಾ ಇದ್ರ ಅಂತಂದ್ರೆ ಈ ಫ್ಲಶಿಂಗ್ ಮಾಡೋದ್ರಲ್ಲಿ ಮುಖ್ಯವಾದಂತ ಅಂಶ ಅಂತಂದ್ರೆ ಆಹಾರ ಪದ್ಧತಿ. ಯಾಕಂದ್ರೆ ಆಹಾರನ ಯಾವ ರೀತಿ ಕೊಡ್ತೀರೋ ಅಥವಾ ಏನೇನ್ ಕೊಡ್ತಿರಲ್ಲ ಅದು ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ಫ್ಲಶಿಂಗ್ ವಿಧಾನದಲ್ಲಿ ನಾವು ಮುಖ್ಯವಾಗಿ ಕನ್ಸಂಟ್ರೇಟ್ ಮಿಕ್ಸ್ಚರ್ ಅಂತ ಕರಿತೀವಿ, ಅಂದ್ರೆ ಸಮತೋಲನ ಆಹಾರ ಓಕೆ, ಜೊತೆಯಲ್ಲಿ ಗ್ರೀನ್ ಪಾಶ್ಚರ್ ಅಂತಂದ್ರೆ ದ್ವಿದಳ ಧಾನ್ಯಗಳ ಮೇವನ್ನ ಕೊಡುವಂತ ಒಂದು ವಿಧಾನಕ್ಕೆ ನಾವು ಒಂದು ಫ್ಲಶಿಂಗ್ ಅಲ್ಲಿ ನಾವು ಹಾಕೊಂಡಿರ್ತೀವಿ. ಸೊ ಈ ಒಂದು ದ್ವಿದಳ ಧಾನ್ಯಗಳ ಮೇವು ಮತ್ತು ಈ ಒಂದು ಕನ್ಸಂಟ್ರೇಟ್ ಮಿಕ್ಸ್ಚರ್ ಅಥವಾ ಸಮತೋಲನ ಆಹಾರ ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕಂತ ಹೇಳಿಕ್ ಇಷ್ಟಪಡ್ತೇನೆ. ಸೊ ಒಂದು ಆಡಿಗೆ ಅಥವಾ ಒಂದು ಕುರಿಗೆ ಸರಾಸರಿ 200-250 ಗ್ರಾಂನಷ್ಟು ನಾವು ಕನ್ಸಂಟ್ರೇಟ್ ಮಿಕ್ಸ್ಚರ್ ಅಥವಾ ಸಮತೋಲನ ಆಹಾರ ಕೊಡಬೇಕು. ಜೊತೆಯಲ್ಲಿ 400-500 ಗ್ರಾಂನಷ್ಟು ದ್ವಿದಳ ಧಾನ್ಯಗಳ ಮೇವನ್ನ ಕೊಡಬೇಕು. ಸೊ ಈಗ ಪ್ರಶ್ನೆ ಬರಬಹುದು, ದ್ವಿದಳ ಧಾನ್ಯ ಮೇವು ಅಂತಂದ್ರೆ ಯಾವ್ದಂತ ಹೇಳಿ. ಸೊ ರೈತ ಬಾಂಧವರು ಇದನ್ನ ತಮ್ಮದೇ ಹೊಲದಲ್ಲಿ ಹಾಕೊಂಡು ಬೆಳೆಸಬಹುದು. ಯಾಕಂದ್ರೆ ಈ ದ್ವಿದಳ ಧಾನ್ಯಗಳ ಮೇವನ್ನ ಕೊಡೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಓಕೆ, ಸಸಾರಜನಕ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರೋಟೀನ್ ಅಂಶ ಕೊಟ್ಟಿದ್ರಲ್ಲಿ ಖಂಡಿತವಾಗ್ಲೂ ಬಾಡಿ ವೇಟ್ ಕೂಡ ಅಥವಾ ದೇಹದ ತೂಕಡ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ದ್ವಿದಳ ಧಾನ್ಯಗಳ ಮೇವಿನ ಬಗ್ಗೆ ನಾವು ಕೆಲವೊಂದು ಉದಾಹರಣೆ ಹೇಳಿಕ್ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಕುದುರೆ ಮೆಂತೆ ಅಂತ ಹೇಳ್ತೀವಿ ಓಕೆ, ಅಥವಾ ಕುದುರೆ ಮಸಾಲೆ ಅಥವಾ ಕುದುರೆ ಮೆಂತೆ ಅಂತ ಹೇಳ್ತೀವಿ. ಅದ್ರ ಬೀಜ ಕೂಡ ಸಿಗುತ್ತೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಲೂಸರ್ನ ಅಂತ ಕರಿತೀವಿ. ಸೊ ಆ ಒಂದು ಮೇವನ್ನ ಹಾಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ದ್ವಿದಳ ಧಾನ್ಯ ಮೇವನ್ನ ಕೊಡಂಗೆ ಆ ವ್ಯವಸ್ಥೆ ಮಾಡ್ಕೋಬಹುದು. ಜೊತೆಯಲ್ಲಿ ಬೇಲಿ ಮೆಂತೆ ಅಂತ ಬರುತ್ತೆ, ಹೆಡ್ಜ್ ಲೂಸರ್ ಅಂತ ಕರಿತೀವಿ, ಅದನ್ನು ಕೂಡ ಹಾಕೊಳ್ಬಹುದು. ಸ್ಟೈಲು ಅಂತ ಒಂದು ಮೇವಿದೆ, ಸ್ಟೈಲೋಸ್ಯಾಂಥಸ್, ಅದನ್ನು ಕೂಡ ದ್ವಿದಳ ಧಾನ್ಯಗಳ ಮೇವು. ಸೊ ಇದನ್ನು ಕೂಡ ನೀವು ಉಪಯೋಗಿಸಬಹುದು. ಜೊತೆಯಲ್ಲಿ ಇದರ ಜೊತೆಯಲ್ಲಿ ಕೆಲವೊಂದು ಗಿಡ ಮರಗಳ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರತಕ್ಕಂತ ಗಿಡ ಮರಗಳನ್ನು ಕೊಡುವ ಮೇವನ ಎಲೆಗಳನ್ನ ಕೊಡೋದ್ರಿಂದನೂ ಕೂಡ ಇದು ಒಂದು ಪ್ರೋಟೀನ್ ಅಂಶ ಕೊಡೋದು ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಇದಕ್ಕೆ ಸುಬಾಬುಲ್ ಇದೆ, ಚೌಗಚೆ ಇದೆ. ಸೊ ಈ ಗಿಡ ಮರಗಳನ್ನು ಕೂಡ ಅಥವಾ ರೇಷ್ಮೆ ಗಿಡ ಇದೆ. ಸೊ ಇದನ್ನು ಕೂಡ ಕೊಡೋದ್ರಿಂದ ಈ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಕೊಡೋ ಆಗಬಹುದು. ಸೊ ಒಟ್ಟಾರೆ ಏನಂತಂದ್ರೆ ಒಂದು ಕನ್ಸಂಟ್ರೇಟ್ ಮಿಕ್ಸ್ಚರ್ 200-250 ಗ್ರಾಮ್ನಷ್ಟು ಪ್ರತಿ ದಿವಸ 3-4 ವಾರವರೆಗೂ ಕೊಡಬೇಕು. ಜೊತೆಯಲ್ಲಿ 400-500 ಗ್ರಾಮ್ನಷ್ಟು ದ್ವಿದಳ ಧಾನ್ಯಗಳ ಮೇವನ್ನ ಕೊಡಬೇಕು. ಅದರಲ್ಲಿ ಎಕ್ಸಾಂಪಲ್ ಲೂಸರ್, ಇದು ಕುದುರೆ ಮೆಂತೆ, ಬೇಲಿ ಮೆಂತೆ ಅಥವಾ ಸ್ಟೈಲೋಸ್ ಅಂತ ಯಾವ್ದಾದ್ರು ಒಂದನ್ನ ಹಾಕೊಂಡು ನೀವು ಕೊಡೋದ್ರಿಂದ ಖಂಡಿತವಾಗ್ಲು ಏನಾಗತ್ತಂತಂದ್ರೆ ಈ ಒಂದು ಬೆಳವಣಿಗೆ ಫಾಸ್ಟ್ ಆಗುತ್ತೆ, ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ನಾನು ಹೇಳಿದೆ ನಿಮಗೆ ಅಂಡಾಶಯಗಳ ಬಿಡುಗಡೆ ನಂಬರ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಒಂದು ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ 2-3 ಮರಿ ಹುಟ್ಟುವ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದು ವೈಜ್ಞಾನಿಕ ಸಾಕಾಣಿಕೆಯಲ್ಲಿ ಕುರಿ ಮತ್ತು ಆಡುಗಳಲ್ಲಿ ಮಹತ್ವದ ಇಂಪಾರ್ಟೆಂಟ್ ಮಹತ್ವ ಏನಂತಂದ್ರೆ ಎಷ್ಟು ಮರಿಗಳು ಜಾಸ್ತಿ ಹುಟ್ಟುತ್ತೋ ಅಷ್ಟು ಆ ರೈತನಿಗೆ ಲಾಭವಾಗುತ್ತೆ. ಸೊ ಇದು ಒಂದು ಫ್ಲಶಿಂಗ್ ಅಲ್ಲಿ ಇದು ಒಂದು ವಿಧಾನ ನಾವು ಅಳವಡಿಸಿಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಲಾಭನ ಹೆಚ್ಚು ಮಾಡಬಹುದು ಅಂತ ಹೇಳಿಕೆ ಇಷ್ಟಪಡ್ತೇನೆ. ಸಾರಾಂಶ ರೂಪದಲ್ಲಿ ಫ್ಲಶಿಂಗ್ ಅಂದ್ರೆ ಯಾವ ರೀತಿಯಿಂದ ನಮ್ಮ ಇನ್ನೊಮ್ಮೆ